5 ರಿಂದ 7 ವರ್ಷದೊಳಗಿನ ಮಕ್ಕಳಲ್ಲಿ ದಂತ ಫ್ಲೋರೋಸಿಸ್ ಹೆಚ್ಚಾಗಿ ಕಂಡು ಬರುತ್ತದೆ. ಅದಕ್ಕಾಗಿ ಆರ್ಒಯಿಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ಶುದ್ಧ ನೀರನ್ನೇ ಕುಡಿಯಲು ಕುಡಿಯಿರಿ. ಪೌಷ್ಟಿಕಾಂಶವಿರುವ ಆಹಾರವನ್ನು ತಿನ್ನಲು ತಪ್ಪದೇ ಕುಡಿಯಿರಿ. ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಹಾಲು, ಬೆಲ್ಲ, ಹಸಿರು ಸೊಪ್ಪು, ನುಗ್ಗೆಕಾಯಿ ಕಾಳುಗಳನ್ನು, ಸಿ ಅನ್ನಾಂಗವಿರುವ ಸೀಬೆ, ನೆಲ್ಲಿಕಾಯಿ, ನಿಂಬೆ, ಟೊಮ್ಯಾಟೊ, ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಕುಡಿಯಿರಿ. ಪ್ರಕಟಣೆ ರಾಷ್ಟ್ರೀಯ ಫ್ಲೂರೋಸಿಸ್ ತಡೆ ಹಾಗೂ ನಿಯಂತ್ರಣ ಶಾಖೆ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ ಕೋವಿಡ್-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. अधिक जानकारी और मदद के लिए टोल फ्री नंबर 1800-11-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಕಂಡೋರ್ ಮೊಬೈಲ್ ಚಾರ್ಜರ್ ಮೊಬೈಲ್ಗೆ ಹಾಕಬೇಡಿ. ಕಂಡೋರ್ ಮೊಬೈಲ್ ಚಾರ್ಜರ್ ಮೊಬೈಲ್ಗೆ ಹಾಕಬೇಡಿ. ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ. ಕಳ್ಳರು ನಿಮ್ಮ ಹಣಕಾಸು ಮಾಹಿತಿ ಹೀರಿಕೊಳ್ತಾರೆ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ, ರಿಸರ್ವ್ ಬ್ಯಾಂಕಿನ ಏಕೀಕೃತ ಲೋಕಪಾಲ ಯೋಜನೆಯಡಿ ರಾಷ್ಟ್ರೀಯ ಜಾಗೃತಿ ಅಭಿಯಾನದ ಭಾಗವಾಗಿ ನಿಮ್ಮನ್ನು ಎಚ್ಚರಿಸಲು ಈ ಸಂದೇಶವನ್ನು ಕೊಡಲಾಗಿದೆ. ಕೇಳುಗರೆ, ಕಂಪನ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ರಸಪ್ರಶ್ನೆ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ತಮಗೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನ ಒಮ್ಮೆ ಹೇಳ್ತಾ ಇದ್ದೀನಿ. 2452258, ಮತ್ತೊಂದು ಸಂಖ್ಯೆ 2462289, ಮತ್ತೆ ಎಸ್ಟಡಿ ಕೋಡ್ 0817. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಿ. ಈಗ ಕೇಳುಗರೆ, ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ದರ್ಶನದಿಂದ ಮುಕ್ತಿ ದೊರೆಯುತ್ತೆ ಅಂತ ಹಿಂದಿನಿಂದಲೂ ನಾವು ನಂಬಿಕೊಂಡು ಬಂದಿದ್ದೀವಿ, ಅಂತೆಯೇ ನಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಪ್ರತಿ ಗ್ರಾಮದಲ್ಲೂ ಒಂದಾದರೂ ಗುಡಿ ಅಥವಾ ದೇವಸ್ಥಾನ ಇದ್ದೇ ಇರುತ್ತೆ. ನಮ್ಮ ದೇಶಾದ್ಯಂತ ನೋಡಿದ್ರೆ ಎಣಿಕೆಗೆ ಸಿಗಲಾರದಷ್ಟು ಪುಣ್ಯಕ್ಷೇತ್ರಗಳು, ದೇವಸ್ಥಾನಗಳು, ಗುಡಿ ಗೋಪುರಗಳು ಇದ್ದಾವೆ. ಜೊತೆಗೆ ಅವುಗಳು ಆಧ್ಯಾತ್ಮಿಕ ತಾಣಗಳು ಹೌದು, ನಮ್ಮ ಏನ್ ಹೇಳ್ತೀವಿ ಶಿಲ್ಪಕಲಾ ಕೌಶಲ್ಯವನ್ನು ಜಗತ್ತಿಗೆ ತೋರಿಸುವಂತಹ ಒಂದು ಮಾಧ್ಯಮ ಕೂಡ ಆಗಿದೆ ಅಲ್ವಾ. ಸೊ ಇಂಥ ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲವಷ್ಟು ಕ್ಷೇತ್ರಗಳು ತಮ್ಮ ಸ್ಥಳ ಪುರಾಣದಿಂದ, ತಮ್ಮ ಸ್ಥಳ ಮಹಿಮೆಯಿಂದ ಪ್ರಸಿದ್ಧಿಯನ್ನು ಪಡ್ಕೊಂಡು ತೀರ್ಥಾರ್ಥಿಗಳನ್ನ ಪ್ರತಿದಿನ ತಮ್ಮಲ್ಲಿಗೆ ಬರಿ ಮಾಡಿಕೊಳ್ತಾ ಇರ್ತವೆ. ಇನ್ನು ನಮ್ಮ ಗುಡಿಗೋಪುರಗಳು ಒಂದು ನದಿ ದಂಡೆ ಇಲ್ಲವೇ ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ನಿರ್ಮಿಸಲ್ಪಟ್ಟಿವೆ. ಬೆಟ್ಟ ಹತ್ತಿ ಬೆವರಿಳಿಸಿ ದೇಹವನ್ನು ದಂಡಿಸಿ ದೇವರ ದರ್ಶನವನ್ನು ಮಾಡಬೇಕು ಅನ್ನೋ ಪ್ರತೀತಿ ಇದೆ. ಇದರಿಂದ ದೇಹಕ್ಕೆ ಸಾಕಷ್ಟು ವ್ಯಾಯಾಮ ಕೂಡ ಆಗ್ತಾ ಇತ್ತು, ಮತ್ತೆ ದೇಹದಲ್ಲಿರೋ ಬೊಜ್ಜನ್ನು ಕರಗಿಸೋದಕ್ಕೂ ಸಹಾಯ ಆಗ್ತಾ ಇತ್ತು. ಯಾಕಂದರೆ ಹಿಂದಿನ ಕಾಲದಲ್ಲಿ ನಾವು ಈಗ ಮಾಡೋ ಥರ ಎಕ್ಸಸೈಸ್ ಅಂತ ಆ ಕಾನ್ಸೆಪ್ಟ್ ಇರಲಿಲ್ಲ, ಅಥವಾ ಎಲ್ಲ ಸ್ತರದವರು ಕೂಡ ಈ ಎಕ್ಸಸೈಸ್ ಅಥವಾ ವ್ಯಾಯಾಮವನ್ನು ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಏನು ಮಾಡ್ಕೊಳ್ತಾ ಇದ್ರು, ತಿಂಗಳಿಗೊಮ್ಮೆಯೋ ಅಥವಾ ಕನಿಷ್ಠ ವರ್ಷಕ್ಕೊಮ್ಮೆಯಾದರೂ ಒಂದು ತೀರ್ಥಕ್ಷೇತ್ರ ದರ್ಶನವನ್ನು ಮಾಡಿಕೊಂಡು ಬರಬೇಕು. ಆಮೇಲೆ ಅವಾಗ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಒಂದು ಕಾಲ್ನಡಿಗೆಯಲ್ಲಿ ಹೋಗಬೇಕಿತ್ತು, ಸಾಧಾರಣವಾಗಿ ಕಾಲ್ನಡಿಗೆಯಲ್ಲೇ ಹೋಗಬೇಕಿತ್ತು. ಅಷ್ಟು ದಿನಗಳ ಕಾಲ ತಿಂಗಳುಗಟ್ಟಲೆ ನಡೆದು ಆಗುವಾಗ ದೇಹದಲ್ಲಿ ಒಂದು ವರ್ಷ ಪೂರ ಶೇಖರಣೆಯಾಗಿದ್ದಂತಹ ಕೊಬ್ಬು, ಬೇಡದಿದ್ದಂತಹ ಟಾಕ್ಸಿನ್ಸ್ ಎಲ್ಲವೂ ದೇಹದಿಂದ ಬೆವರಿನ ಮೂಲಕ ಆಚೆ ಹೋಗ್ತಾ ಇತ್ತು. ಶಕ್ತಿ ವ್ಯಯ ಆಗೋ ಮೂಲಕ ಕೊಬ್ಬು ಕರಗ್ತಾ ಇತ್ತು. ಅಂಗಾಂಗಗಳು ಚಟುವಟಿಕೆಯಿಂದ ಕೂಡಿಕೊಳ್ತಾ ಇತ್ತು. ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದಕ್ಕೆ ಇದು ಒಂದು ಉತ್ತಮ ಮಾರ್ಗವಾಗಿ ನಮ್ಮ ಹಿರಿಯರು ಕಂಡಿಡ್ಕೊಂಡಿದ್ರು. ಇನ್ನು ಜೀವನದಲ್ಲಿ ಒಮ್ಮೆಯಾದರೂ ಏನು ಹೇಳ್ತೀವಿ ನಾವು, ಕಾಶಿ ಅಂತ ಹೇಳ್ತೀವಿ, ಮೆಕ್ಕಾ ಮದೀನಾ ಅಂತ ಹೇಳ್ತೀವಿ, ಈ ಥರ ಒಂದು ಕ್ಷೇತ್ರವನ್ನು ನಾವು ದರ್ಶನ ಮಾಡಿಕೊಂಡು ಬಂದಾಗ ನಮ್ಮ ಬದುಕಿಗೆ ಒಂದು ಸಾರ್ಥಕತೆ ಸಿಕ್ಕುತ್ತೆ, ನಮಗೆ ಮುಕ್ತಿ ಸಿಕ್ಕುತ್ತೆ ಅನ್ನೋ ನಂಬಿಕೆ ಇಂದಿಗೂ ಇದೆ, ಮುಂದಕ್ಕೂ ಇರುತ್ತೆ. ಸೊ ಸಾಕಷ್ಟು ಜನ ಹಿಂಗೆ ತೀರ್ಥಾರ್ಥಿಗಳಾಗಿ ತೀರ್ಥಕ್ಷೇತ್ರವನ್ನು ದರ್ಶನ ಮಾಡ್ತಾನೆ ಇರ್ತಾರೆ. ಈ ಕ್ಷೇತ್ರ ದರ್ಶನ ಮಾಡಿಕೊಂಡು ಬರೋವಾಗ ಖಂಡಿತವಾಗಿ ಮನಸ್ಸು ಹಗುರವಾಗಿರುತ್ತೆ, ಯಾಕಂದ್ರೆ ನಮ್ಮೆಲ್ಲ ಕಷ್ಟ ಕೋಟಲೆಗಳನ್ನ ದೇವ್ರ ಹತ್ರ ಹೇಳ್ಕೊಂಡು ಅವನ ಪಾದಕ್ಕೆ ಕೊಟ್ಟು ಬಂದ್ಬಿಟ್ಟಿರ್ತೀವಿ, ಅವನು ಹೇಗೂ ಕಾಪಾಡ್ತೇನೆ ಅನ್ನೋ ಒಂದು ನಂಬಿಕೆ ನಮ್ಮನ್ನ ಹಗುರಾಗಿಸುತ್ತೆ. ಹಾಗೆ ದೇಹದ ಕೊಬ್ಬು, ಬೇಡದಿರುವಂತಹ ವಿಷಯುಕ್ತ ಪದಾರ್ಥಗಳನ್ನೂ ನಾವು ಆಚೆಗೆ ಬಿಟ್ಟು ಬರೋ ಕಾರಣ ಆರೋಗ್ಯದಲ್ಲೂ ಕೂಡ ಸುಧಾರಿಕೆ ಕಾಣುತ್ತೆ. ನಾನು ಇಷ್ಟೆಲ್ಲಾ ಪೀಠಿಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಯಾವಾಗಲೇ ನಾನು ತಿಳಿಸಿದ್ದೀನಿ, ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಪುಣ್ಯಕ್ಷೇತ್ರಗಳು ಅಂತ ವಿಷಯವನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ದೇಶಾದ್ಯಂತ ಸಾಕಷ್ಟು ಕ್ಷೇತ್ರಗಳಿವೆ, ಅವುಗಳಲ್ಲಿ ಕೆಲವಷ್ಟು ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಮೇಲೆ ಪ್ರಶ್ನೆಗಳನ್ನ ಸಿದ್ಧಪಡಿಸ್ಕೊಂಡಿದ್ದೀನಿ. ತುಂಬಾ ಸುಲಭವಾದಂಥ ಪ್ರಶ್ನೆಗಳು, ಉತ್ತರವನ್ನು ಖಂಡಿತವಾಗಿ ಎಲ್ಲರೂ ಹೇಳಬಹುದಾದಂಥ ಪ್ರಶ್ನೆಗಳು. ಹಾಗಾಗಿ ಈಗ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ನೋಡೋ ಸಮಯ. ನಮಸ್ಕಾರ, ಯಾರಿದು? ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ಹಾಸನ ಹಾಸನ ಪೆನ್ಷನ್ ಮಹಲದಿಂದ ಲೋಕೇಶ್. ಹಾಸನ ಪೆನ್ಷನ್ ಮಹಲದಿಂದ ಲೋಕೇಶ್, ಆಯ್ತು. ಹಾಸನ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಹಾಸನ ಅವರೇ ಆಗಿರೋ ಕಾರಣ ನಿಮ್ಗೆ ತುಂಬಾ ಸುಲಭದ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಹಾಸನ ತಾಲೂಕಿನಲ್ಲಿ ಇರುವಂತಹ ಯಾವುದಾದ್ರೂ ಮೂರು ಪ್ರಸಿದ್ಧ ಪುಣ್ಯಕ್ಷೇತ್ರಗಳನ್ನ ಹೆಸರನ್ನ ಹೇಳಿ. ಹಾಸನ ತಾಲೂಕಲ್ಲಿ ಇರ್ಬೇಕದು, ಹಾಸನ ಜಿಲ್ಲೆ ಅಲ್ಲ, ಹಾಸನ ತಾಲೂಕಿನಲ್ಲಿ ಇರ್ಬೇಕು. ಬೇಲೂರು. ಹಾಸನ ತಾಲೂಕು. ಹಾಸನಂಬ. ಆಯ್ತು, ಒಂದು. ಆಮೇಲೆ ಇದು ಮಾಲೆಕಲ್ ತಿರುಪತಿ. ಆಯ್ತು, ಅದು ಹಾಸನ ತಾಲೂಕಿಗೆ ಬರುತ್ತಾ? ಹಾಸನ ತಾಲೂಕಿಗೆ ಬರುತ್ತೆ. ಓಕೆ, ಸರಿ, ಆಯ್ತು. ಆಮೇಲೆ ಅರಸೀಕೆರೆ ತಾಲೂಕಿನಲ್ಲಿ. ಆಮೇಲೆ ಮಾವಿನ ಕೆರೆ ದೇವಸ್ಥಾನ. ಅದೆಲ್ಲ ಹಾಸನ ತಾಲೂಕಿಗೆ ಬರುತ್ತಾ? ಹೌದು ಮೇಡಮ್. ನೋಡಿ, ಅರಸೀಕೆರೆ ತಾಲೂಕು ಅಂತ ಹೇಳಿದ್ರಿ, ಏನೋ ಒಂದು ಗಣಪತಿ ದೇವಸ್ಥಾನ ನೀವೇ ಹೇಳಿದ್ರಿ ಅರಸೀಕೆರೆ ತಾಲೂಕು ಅಂತ. ಈಗ ನೀವೇನಾದ್ರೂ ಇಲ್ಲ ಹಾಸನ್ ತಾಲೂಕಿಗೆ ಬರುತ್ತೆ ಅಂತ ಏನಾದ್ರೂ ಸುಳ್ಳು ಹೇಳಿದ್ರೆ ನಮ್ ಕೇಳಿದ್ರು ಕೇಳಿಸ್ಕೊಂಡಿರ್ತಾರೆ, ನನಗ್ ಗೊತ್ತಾಗದೆ ಹೋದ್ರೆ ಅವ್ರಿಗೆ ಗೊತ್ತಾಗತ್ತೆ. ಆಯ್ತು, ನೋಡೋಣ, ಮುಂದಿನ ಕಾಲರ್ಗೂ ಇದೇ ಪ್ರಶ್ನೆಯನ್ನ ಕೇಳ್ತೀನಿ, ಎಷ್ಟು ಕ್ಷೇತ್ರಗಳ ಹೆಸರನ್ನ ಹೇಳ್ತಾರೆ ನೋಡೋಣ. ಕರೆ ಮಾಡಿದ್ಕೆ ತಮಗೆ ಧನ್ಯವಾದ. ನಮಸ್ಕಾರ. ಹಲೋ. ಹಲೋ, ಯಾರಿದು? ನನ್ನ ಹೆಸರು ಲಾವಣ್ಯ ಅಂತ, ಮಡಬಲಿಂದ. ಮಡಬಲುಯಿಂದನಾ? ಓಕೆ, ಏನ್ ಓದ್ತಿರೋದು ಲಾವಣ್ಯ? ಫೋರ್ತ್ ಸ್ಟ್ಯಾಂಡರ್ಡ್. ಆಯ್ತು ಲಾವಣ್ಯ, ಇವತ್ತು ನೋಡಪ್ಪ, ನಾವು ಕ್ವಿಜ್ ಪ್ರೋಗ್ರಾಮ್ ಅಲ್ಲಿ ಪುಣ್ಯಕ್ಷೇತ್ರ ಅಂದ್ರೆ ಈ ದೇವಸ್ಥಾನ ಅಂತೆಲ್ಲ ಇರ್ತಾವಲ್ಲ, ಅಂತ ಕ್ಷೇತ್ರಗಳ ಬಗ್ಗೆ ಕ್ವಿಜ್ ಮಾಡ್ತಾ ಇದೀವಿ. ಈಗ ಮಡಬಲು ಯಾವ ತಾಲೂಕಿಗೆ ಬರುತ್ತೆ? ಹಾಸನ ಜಿಲ್ಲೆಯ ಯಾವ? ಆಲೂರು ತಾಲೂಕಿಗೆ ಬರುತ್ತಾ? ಆಯ್ತು, ನೀನಂಗರಿಗೆ ನೋಡು, ನಿಮ್ಮ ಆಲೂರು ತಾಲೂಕಲ್ಲಿ ಇರುವಂತ ಯಾವ್ದಾದ್ರು ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿದ್ರೆ ಹೇಳ್ತೀಯಾ? ಈಗ ನೋಡು, ಹಾಸನ ಅಂದ್ರೆ ಹಾಸನಾಂಬೆ ದೇವಸ್ಥಾನ ಅಂತ ಹೇಳಿದ್ರು, ಹಂಗೆ ನಿಮ್ಮ ಆಲೂರಿನಲ್ಲಿ ಶನಿದೇವ ದೇವಸ್ಥಾನ. ಶನಿದೇವರ ದೇವಸ್ಥಾನ ಎಲ್ಲಿ, ಯಾವ ಗ್ರಾಮದಲ್ಲಿ ಬರುತ್ತೆ ಅದು ಗೊತ್ತಾ? ಸಿಂಗಾಪುರ. ಸಿಂಗಾಪುರ, ಏನೋ ಶನಿ ಸಿಂಗಾಪುರ ಅಂತ ಏನೋ ಕೇಳಿದೀನಿ ನಾನು. ಆಯ್ತು, ನಂತರ ಗೊತ್ತಾಗ್ತಾ ಇಲ್ವಾ? ಅಷ್ಟೇ ಇರೋದಾ? ಆಯ್ತು, ಹೌದಾ, ಸರಿ. ಇನ್ನು ಇನ್ನು ಏನ್ ಮಾಡು, ಕರೆ ಕಟ್ಟಾದ್ಮೇಲೆ ನಿಮ್ಮ ಅಮ್ಮನ ಕೇಳ್ಕೊ, ನಿಮ್ಮ ಆಲೂರು ಸುತ್ತಮುತ್ತ ಎಷ್ಟು ಇತರ ಪುಣ್ಯಕ್ಷೇತ್ರಗಳಿದಾವೆ ಅಂತ. ಸರಿನಾ? ಓಕೆ ಲಾವಣ್ಯ, ಥ್ಯಾಂಕ್ ಯು. ನಮಸ್ಕಾರ, ಯಾರಿದು? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೀನಿ. ಓಕೆ, ಸರಸ್ವತಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ಪ್ರಶ್ನೆ ನೋಡಿ, ಇದು ಹಾಸನ ಆಕಾಶವಾಣಿ ಆಗಿರೋ ಕಾರಣ ಹಾಸನಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಒಂದು ಪ್ರಶ್ನೆ, ಈಗ ಹಾಸನ ಅಂದ ತಕ್ಷಣ ಶಿಲ್ಪಕಲೆಗೆ ತೌರೂರು ಅಂತ ಕರೀತಾರೆ ಅಲ್ವಾ, ಅದರಲ್ಲೂ ಬೇಲೂರು ಹಳೆಬೀಡು. ಬೇಲೂರು ದೇವಸ್ಥಾನದಲ್ಲಿ ಯಾವ ದೇವರಿಗೆ ಪೂಜೆ ಸಲ್ಲಿಸ್ತೀವಿ, ಯಾವ ದೇವರು ಅಲ್ಲಿ ವಿರಾಜಮಾನನಾಗಿದ್ದಾನೆ? ಅದು ಈಶ್ವರ ದೇವರಿಗೆ. ತಪ್ಪು ಉತ್ತರ, ಅಲ್ಲಿರೋದು ಚನ್ನಕೇಶವ. ಆಯ್ತಾ ನನ್ನ ಪ್ರಶ್ನೆ. ಚೆನ್ನ ಕೇಶವ, ಬೇಲೂರಿಗೆ ಬರ್ಲಿಲ್ಲ. ನೀವು ಖಂಡಿತವಾಗಿ ನೋಡ್ಬೇಕಾದಂತ ಒಂದು ಸ್ಥಳ ಬೇಲೂರು ಹಳೆಬೀಡು. ಶಿಲ್ಪಕಲೆಯನ್ನ ನೀವು ನೋಡ್ಬೇಕು. ಶಿಲ್ಪಕಲೆ, ಹೌದು ಶಿಲ್ಪಕಲೆ, ಇದು ವಿಶ್ವವಿಖ್ಯಾತವಾದಂತದ್ದು. ಹೌದು ಹೌದು ಹೌದು, ಬೇಲೂರು ಹಳೆಬೀಡು. ಅದು ಗೋಮಟೇಶ್ವರನ? ಇಲ್ಲ ಇಲ್ಲ, ಗೊಮ್ಮಟೇಶ್ವರ ಅಲ್ಲ, ಅದು ಶ್ರವಣ ಬೆಳಗೊಳದಲ್ಲಿ ಇರುವಂತದ್ದು. ಬೇಲೂರಿನಲ್ಲಿರೋ ದೇವಸ್ಥಾನದಲ್ಲಿ ಚನ್ನಕೇಶವ ದೇವರು ಇದ್ದಾರೆ. ಚನ್ನಕೇಶವ ದೇವರು, ಆಯ್ತಾ? ಸಮಯ ಮಾಡಿಕೊಂಡು ಹಾಸನಕ್ಕೆ ಬಂದು. ಊರಿನಲ್ಲಿ ಸಹ ಚನ್ನಕೇಶವ ದೇವಸ್ಥಾನ ಇದೆ ಮೇಡಮ್. ಎಲ್ಲ ಕಡೆಯಲ್ಲಿ ಇರ್ತದಲ್ಲ? ಎಲ್ಲ ಕಡೆ ಇರ್ತದೆ, ಆದ್ರೆ ಬೇಲೂರಿನ ದೇವಸ್ಥಾನ ಏನು ಶಿಲ್ಪಕಲೆಗೆ ಪ್ರಖ್ಯಾತಿ ಅಲ್ವಾ, ಹಂಗಾಗಿ ಆ ದೇವಸ್ಥಾನವನ್ನ ಚನ್ನಕೇಶವ ದೇವಾಲಯ ಅಂತಲೇ ಕರೀತಾರೆ. ಚನ್ನಕೇಶವ ದೇವಸ್ಥಾನ ಉಂಟು. ಸರಿ ಆಯ್ತು. ಇಲ್ಲಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೆಚ್ಚಿಗೆ ಹೋಗುದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಧರ್ಮಸ್ಥಳಕ್ಕೆಲ್ಲ ಹೋಗಿಕೊಂಡಿದ್ದೇವೆ ಮೇಡಮ್. ಸರಿ, ಈಗ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಹಾಸನ ಶಿಲ್ಪಕಲೆಗೆ ಹೆಸರುವಾಸಿಯಾದಂತದ್ದು. ನೆಕ್ಸ್ಟ್ ಹಾಸನ ಕಡೆಗೆ ಏನಾದ್ರು ಪ್ರವಾಸ ಕೈಗೊಂಡ್ರೆ ಒಮ್ಮೆ ನೀವು ಬೇಲೂರು ಹಳೆಬೀಡು ದೇವಸ್ಥಾನದ ಶಿಲ್ಪಕಲೆಯನ್ನು ನೋಡಬೇಕು ಅಂತ ಕೇಳಿದ್ದೀನಿ. ಆಯ್ತು, ಧನ್ಯವಾದ ತಮ್ಗೆ. ಹಲೋ ನಮಸ್ಕಾರ, ಯಾರಿದು? ಹಲೋ ಹಲೋ, ನಿಮ್ ಹೆಸರು? ನಮಸ್ತೆ ಮೇಡಮ್, ಮೋನಿಕಾ ಸುರೇಶ್, ಜಯನಗರದಿಂದ. ಓಕೆ ಮೋನಿಕಾ ಅವರೇ, ನಿಮ್ಗೆ ಆಕ್ಚುಲಿ ನಾನು ಸರಸ್ವತಿ ಅವರಿಗೆ ಕೇಳಬೇಕಾಗಿದ್ದ ಪ್ರಶ್ನೆ ಅದಲ್ವೇ ಅಲ್ಲ, ನನ್ನ ಪ್ರಶ್ನೆ ಮುಂದುವರಿಸಬೇಕಿತ್ತು, ಅವರು ಅದಕ್ಕೆ ತಪ್ಪು ಉತ್ತರ ಕೊಟ್ಟ ಕಾರಣ ಅಲ್ಲಿಗೆ ಕಟ್ ಮಾಡಿದೆ. ಈಗ ನಿಮ್ಗೆ ಪ್ರಶ್ನೆ, ಬೇಲೂರು ಅದೇ ಚನ್ನಕೇಶವ ದೇವಾಲಯ ಯಾವ ನದಿ ದಂಡೆ ಮೇಲಿದೆ? ಯಾವ ನದಿ ದಂಡೆಯ ಮೇಲೆ ಸ್ಥಾಪಿತಗೊಂಡಿದೆ ಅದು? ದ್ವಾರ ಸಮುದ್ರ ನದಿ ಅಲ್ಲ, ಅಂದ್ರೆ ಹಳೆ ಹೆಸರು ಇತ್ತದು. ಇಲ್ಲ ಇಲ್ಲ, ಹೇಮಾವತಿ ನದಿ. ತಪ್ಪು ಉತ್ತರ. ಕರೆಕ್ಟ್, ಎಗ್ಜಿ ಎಗ್ಜಿ ಅನ್ನೋದು ಸರಿಯಾದ ಉತ್ತರ. ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಗೊತ್ತು ಹೋಗಿ ಬಂದಿದೀವಿ, ಸಡನ್ ಕೇಳೋದಲ್ಲ, ಕನ್ಫ್ಯೂಷನ್ ಆಯ್ತು. ಎಗ್ಜಿ ನದಿ. ಈಗ ಯಾವ ರಾಜನ ಕಾಲದಲ್ಲಿ, ಯಾವ ರಾಜ ಇದನ್ನ ದೇವಸ್ಥಾನವನ್ನ ಕಟ್ಟಿಸಿದ? ವಿಷ್ಣುವರ್ಧನನ ಕಾಲ. ರಾಜ ವಿಷ್ಣುವರ್ಧನ, ಕರೆಕ್ಟ್. 12ನೇ ಶತಮಾನದಲ್ಲಿ ಬಿಟ್ಟಿ ದೇವ ಅಂತ ಅವನ ಹೆಸರು. ಕರೆಕ್ಟ್, ವಿಷ್ಣುವರ್ಧನ ಶಾಂತಲ ಅದು ಹೊಯ್ಸಳರು. ಹೊಯ್ಸಳ, ಕರೆಕ್ಟ್, ಹೊಯ್ಸಳ ರಾಜವಂಶಸ್ಥರು, ವಂಶಸ್ಥ ಆಗಿದ್ದಂತ ರಾಜ ವಿಷ್ಣುವರ್ಧನ ಕಟ್ಟಿದಂತ ಒಂದು ಫೇಮಸ್ ದೇವಸ್ಥಾನ. ಇವತ್ತಿಗೂ ಅದು ಪ್ರಖ್ಯಾತಿಯನ್ನು ಹಂಗೆ ಉಳಿಸಿಕೊಂಡು ಬಂದಿದೆ ಅಲ್ವಾ. ನಕ್ಷತ್ರಾಕಾರದಲ್ಲಿ ಎಲ್ಲೇ ಕಟ್ಲಿ ಅವರು, ವಿಶ್ವದಲ್ಲಿ ಅದೇ ಒಂದು ಶೈಲಿ, ಅವರು ನಕ್ಷತ್ರಾಕಾರದಲ್ಲಿ ಕಟ್ಟುವಂತದ್ದೇ ಅದು ಚೆನ್ನಾಗಿದೆ. ಸರಿಯಾದ ಉತ್ತರ, ಕರೆ ಮಾಡಿದ್ಕಾಗಿ ಧನ್ಯವಾದ ತಮ್ಗೆ. ನಮಸ್ಕಾರ ನಮಸ್ಕಾರ, ಯಾರಿದು? ಹಲೋ, ನಿಮ್ ಹೆಸರು? ಜಯಶ್ರೀ, ಸೊಳೆ ನರಸೀಪುರದಿಂದ. ಸೊಳೆ ನರಸೀಪುರದಿಂದನಾ? ಏನು ಹೆಸರು ನನ್ಗೆ ಇನ್ನೊಮ್ಮೆ ಹೇಳಪ್ಪ. ಜಯಶ್ರೀ, ಸೊಳೆ ನರಸೀಪುರದಿಂದ. ಜಯಶ್ರೀ, ಯಾವ ಕ್ಲಾಸ್ ಅಲ್ಲಿ ಓದ್ತಿರೋದು? 7th standard. 7th standard, ಯಾವ ಸ್ಕೂಲ್? ಗ್ರೀನ್ವುಡ್. ಗ್ರೀನ್ವುಡ್, ಓಕೆ. ನಿಂಗೆ ಒಂದು ತುಂಬಾ ಈಸಿ ಕ್ವೆಶನ್ ಕೇಳ್ತೀನಿ ಜಯಶ್ರೀ. ಈಗ ಬೇಲೂರು ದೇವಸ್ಥಾನದ ಬಗ್ಗೆ ಕ್ವೆಶನ್ ಕೇಳ್ತಾ ಇದ್ದೆ ನಾನು. ಅದನ್ನ ನಿರ್ಮಿಸಿದಂತ ಶಿಲ್ಪಿ ಯಾರು, ಅವ್ರ ಹೆಸರೇನಾದ್ರೂ ಗೊತ್ತಾ ನಿಂಗೆ? ತುಂಬಾ ಫೇಮಸ್ ಶಿಲ್ಪಿ. ಆ ದೇವಸ್ಥಾನವನ್ನ ನಿರ್ಮಿಸಿದಂತ ಶಿಲ್ಪಿ, ಅದರ ಆರ್ಕಿಟೆಕ್ಟ್, ತುಂಬಾ ಪ್ರಖ್ಯಾತಿಯನ್ನ ಪಡೆದಿರುವಂತ ಹೊಯ್ಸಳ ರಾಜವಂಶಸ್ಥರು ಈ ದೇವಸ್ಥಾನವನ್ನ ನಿರ್ಮಿಸೋದಕ್ಕೆ ಕಾರಣಕರ್ತರು. ಆದ್ರೆ ಅದನ್ನ ಪ್ಲಾನ್ ಮಾಡಿದ್ರಲ್ಲ, ಪ್ಲಾನ್ ಮಾಡಿದ್ರು. ಎಸ್, ಶಿಲ್ಪಿ ಹೆಸರು ಅಮರಶಿಲ್ಪಿ ಜಕಣಾಚಾರಿ. ಸರಿಯಾದ ಉತ್ತರ, ಸರಿಯಾದ ಉತ್ತರ. ಚಾಯ ಸರಿಯಾದ ಉತ್ತರ ಕೊಟ್ಟಿದ್ಯಾ, ಹೀಗೆ ಕರೆ ಮಾಡ್ತಾ ಇರು. ಕೇಳಿಗ್ರಿ, ನಮಸ್ಕಾರ, ಯಾರಿದು? ಹಲೋ ಹಲೋ, ನಿಮ್ ಹೆಸರು? ಮೋಹನ್ ಅಂತ. ಮೋಹನ ಅಂತಾನ, ಹುಡುಗನ ಹುಡುಗಿನ? ರೋಹನ್, ಚಂದ್ರಪಟ್ಟಣದಿಂದ. ರೋಹನ್, ಏನ್ ಓದ್ತಾ ಇದ್ಯಾ ರೋಹನ್? ನಾನ್ 10th. ಓಕೆ, ರೋಹನ್ಗೆ ಒಂದ್ ಪ್ರಶ್ನೆ. ಹಳೆಬೀಡಿದೆ ಅಲ್ಲ, ನೋಡಿದ್ಯಾ ಹಳೆಬೀಡು? ಹಳೆಬೀಡಿನ ಮೂಲ ಹೆಸರೇನು? ದ್ವಾರ ಸಮುದ್ರ. ಕರೆಕ್ಟ್, ಸರಿಯಾದ ಉತ್ತರ, ದ್ವಾರ ಸಮುದ್ರ. ಸರಿಯಾದ ಉತ್ತರ ಕೊಟ್ಟಿದ್ಯಾ ರೋಹನ್, ಕರೆ ಮಾಡ್ತಾ ಇರೋ ಹೀಗೆ. ಹಾಗೆ ನಿನ್ಗೆ ಇನ್ನೊಂದ್ ಪ್ರಶ್ನೆಯನ್ನ ಕೇಳ್ತೀನಿ. ಹಾಸನ ಜಿಲ್ಲೆಯಲ್ಲಿ ಇರುವಂತ ಪ್ರಸಿದ್ಧ ಯಾವ್ದಾದ್ರು ಮೂರು ಪುಣ್ಯಕ್ಷೇತ್ರಗಳ ಹೆಸರು ಹೇಳ್ಬೋದಾ? ಹಾಸನ ಜಿಲ್ಲೆಯೊಳಗಡೆ ಇರ್ಬೇಕದು. ಹಾಸನಾಂಬ ದೇವರು. ಆಯ್ತು, ಕೆಂಚಾಂಬ ಕೆಂಚಮ್ಮನ ಹೊಸಕೋಟೆಯಲ್ಲಿ ಕರೆಕ್ಟ್. ಆಮೇಲೆ ತುಂಬಾ ಇದೆ ನೋಡು, ಹಾಸನದ ಒಳಗೆ ಇರ್ಬೇಕು ಅಂತ ಇಲ್ಲ, ಇಡೀ ಜಿಲ್ಲೆ ಎಷ್ಟು ದೊಡ್ಡ ಜಿಲ್ಲೆ ಹಾಸನ ಜಿಲ್ಲೆ, ಅದ್ರೊಳಗಡೆ ಎಲ್ಲಿದ್ರೂ ನಡೆಯುತ್ತೆ. ನೋಡು ಬೇಲೂರು ದೇವಸ್ಥಾನ ಇಷ್ಟೊತ್ತು ಮಾತನಾಡಿದ್ವಿ, ಹೇಳ್ಬೋದಿತ್ತಲ್ವಾ? ಜೇನುಕಲ್ಲು ಅಂತ ಇದೆ, ಸಾಕಷ್ಟು ಇದೆ ಇಲ್ಲಿ. ಪುರದಮ್ಮ ಇದೆ, ಕೇಳಿರ್ತಿರಲ್ವಾ ಇವೆಲ್ಲ? ಹಾ, ಸಾಕಷ್ಟು ಇದೆ ಅಲ್ವಾ, ಸಡನ್ ಆಗಿ ನೆನಪು ಬರಲ್ಲ, ಅದೇ ಪ್ರಾಬ್ಲಮ್ ಅಲ್ವಾ? ಸರಿ, ರೋಹನ್ ಕರೆ ಮಾಡ್ತಾ ಇರೋ ಹೀಗೆ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಕೇಳಿಕ್ರೆ ಈಗ ಒಂದು ಚಿಕ್ಕ ಗೀತೆಯ ಚಿಕ್ಕ ತುಣುಕನ್ನ ಕೇಳುವಂತ ಸಮಯ, ಕೇಳಿಕೊಂಡು ಮತ್ತೆ ವಾಪಸ್ ಬರೋಣ. ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ, ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ, ಪ್ರಿಯ ಗ್ರಾಹಕರೇ, ದಸರಾ ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಧೂಮ್ರಪಾನ್ ಕೀ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೊ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕು ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕು ಆಜ್ ಹೀ ಛೋಡೇ. अधिक जानकारी और मदद के लिए टोल फ्री नंबर 1800-11-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಕೇಳ್ ಗ್ರೇ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ನೋಡೋಣ ಲೈನ್ ನಲ್ಲಿ ಯಾರಿದ್ದಾರೆ. ನಮಸ್ಕಾರ, ಯಾರಿದು? ನಮಸ್ಕಾರ, ಯಾರಿದು? ದಿ ಪರ್ಸನ್ ಯು ಆರ್ ಸ್ಪೀಕಿಂಗ್ ವಿತ್. ಯಾರಿದ್ದೀರಾ ಲೈನ್ ನಲ್ಲಿ? ಮ್ಯಾಮ್, ಅಮೃತಾ ಅಂತ. ಅಮೃತಾ ಅಂತ ಎಲ್ಲಿಂದ? ಮೈಸೂರಿಂದ. ಮೈಸೂರಿಂದ, ಓಕೆ. ಅಮೃತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಿಮಗೆ ಪ್ರಶ್ನೆ ಕ್ವಿಜ್ ಗೊತ್ತಲ್ಲ, ಇದು ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಟಾಪಿಕ್ ಮೇಲೆ, ಕ್ಷೇತ್ರಗಳ ಟಾಪಿಕ್ ಮೇಲೆ ಮಾಡ್ತಾ ಇದೀವಿ. ಹಂಗಾಗಿ ಈಗ ಸೂರ್ಯನ್ಗೆ ಸಮರ್ಪಿತವಾಗಿರುವಂತಹ ಒಂದು ಪ್ರಖ್ಯಾತ ದೇವಸ್ಥಾನ ಸನ್ ಟೆಂಪಲ್, ಇದು ಎಲ್ಲಿದೆ? ಸನ್ ಟೆಂಪಲ್ ಗೊತ್ತಾ ಉತ್ತರ? ಗೊತ್ತಿಲ್ವಾ? ಸರಿ, ಇನ್ನೊಬ್ರು ಕಾಲರ್ನ ಕೇಳ್ತೀನಿ. ಕೇಳಿಸ್ಕೊಳ್ತಾ ಇರಿ ಕಾರ್ಯಕ್ರಮವನ್ನ, ಕರೆ ಮಾಡ್ತಾ ಇರಿ ಹೀಗೆ. ನಮಸ್ಕಾರ, ಯಾರಿದು? ನಮಸ್ತೆ. ನಮಸ್ತೆ, ನಿಮ್ ಹೆಸರು? ಪ್ರಮೀಳಾ, ಪೆನ್ಷನ್ ಮಾಲದಿಂದ. ಪ್ರಮೀಳಾ ಅವರೇ, ನಿಮ್ಗೆ ಪ್ರಶ್ನೆ. ಸೂರ್ಯನಿಗೆ ಅಂತ ಸಮರ್ಪಿತವಾಗಿರುವಂತಹ ಒಂದು ಪ್ರಖ್ಯಾತ ದೇವಸ್ಥಾನ ಸನ್ ಟೆಂಪಲ್ ಅಂತ ಕರಿತೀವಿ, ಇದು ಎಲ್ಲಿದೆ? ಕೊನಾರ್ಕ್. ಕರೆಕ್ಟ್, ಒಡಿಶಾದ ಕೊನಾರ್ಕ್ ನಲ್ಲಿದೆ. ಇದು 13ನೇ ಶತಮಾನದಲ್ಲಿ ನರಸಿಂಹದೇವ ರಾಜನಿಂದ ನಿರ್ಮಿಸಲ್ಪಟ್ಟಂತಹ ದೇವಸ್ಥಾನ. ಸರಿಯಾದ ಉತ್ತರ, ಕಂಗ್ರಾಚುಲೇಷನ್ಸ್ ನಿಮಗೆ. ನಮಸ್ಕಾರ, ಯಾರಿದು? ಹಲೋ. ಹಲೋ ಹೇಳಿ. ಮೇಡಮ್ ನಮಸ್ತೆ, ನಾನು ಅಮ್ಮಣ್ಣಿ, ಕಾರ್ಕಳದಿಂದ. ಕಾರ್ಕಳದಿಂದನಾ, ಆಯ್ತು. ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಶೃಂಗೇರಿ ಮಠ ಗೊತ್ತಲ್ವಾ, ಶೃಂಗೇರಿಯಲ್ಲಿ ಶಾರದಾ ಪೀಠ. ಇದನ್ನ ಶೃಂಗೇರಿಯ ಶಾರದಾ ಪೀಠ ಕೇಳಿದಿರಾ? ಹೌದು, ಶೃಂಗೇರಿಯ ಶಾರದಾ ಪೀಠ. ಹಾ, ಇದರ ಇದನ್ನ ಸ್ಥಾಪಿಸಿದವರು ಯಾರು? ಶಂಕರಾಚಾರ್ಯರು. ಶ್ರೀ ಆದಿಗುರು ಶಂಕರಾಚಾರ್ಯರು. ಯಾವ ನದಿಯ ದಂಡೆ ಮೇಲೆ ಈ ಮಠ? ಸೌಪರ್ಣಿಕ. ಸೌಪರ್ಣಿಕ. ತಪ್ಪು. ಇಲ್ಲ, ಸೌಪರ್ಣಿಕ ಅಲ್ಲ. ಯೋಚನೆ ಮಾಡಿ, ಯಾವ ನದಿ ದಂಡೆ ತೀರದಲ್ಲಿದೆ? ಕರೆಕ್ಟ್, ಕರೆಕ್ಟ್. ಹಲೋ. ಹೇಳಿ. ಯಾವ ನದಿ ದಂಡೆ ತೀರದಲ್ಲಿದೆ? ಒನ್ ಮಿನಿಟ್ ಮೇಡಮ್, ಒಂದೇ ಒಂದು ನಿಮಿಷ, ಒಂದೇ ಸೆಕೆಂಡ್. ಏನ್ ಗೂಗಲ್ ಮಾಡ್ಬಿಡೋಣ ಅಂತ ಇದ್ದೀರಾ? ತುಂಗಾ ನದಿ. ತುಂಗಾ ನದಿ, ಸರಿಯಾದ ಉತ್ತರ. ಎಲ್ಲಿಂದ ಸಿಕ್ತು ಉತ್ತರ? ಇದು ನನ್ನ ಮಗಳು ಹೇಳಿಕೊಟ್ಟರು, ನಾನು ಒಳಗೆ ಓಡಿ ಬಂದೆ. ಸರಿ, ಸರಿಯಾದ ಉತ್ತರ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, ಕರೆ ಮಾಡಿದ್ಕೆ ಧನ್ಯವಾದ. ಧನ್ಯವಾದಗಳು. ನಮಸ್ಕಾರ, ಯಾರಿದು? ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ ಹೆಸರು? ಹಲೋ, ನಿಮ್ ಹೆಸರು ಹೇಳಿ. ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡುದು ಮೇಡಮ್. ತಿಮ್ಮಪ್ಪ ಅವರಾ? ಆಯ್ತು, ತಿಮ್ಮಪ್ಪ ಅವ್ರಿಗೆ ಒಂದ್ ಪ್ರಶ್ನೆಯನ್ನ ಕೇಳ್ತೀನಿ. ಕೇಳಿ ಮೇಡಮ್. ಮಧುರೆ ಮೀನಾಕ್ಷಿ ದೇವಸ್ಥಾನ ಕೇಳಿದಿರಾ, ಎಲ್ಲಿದೆ ಇದು? ಹೌದು. ಎಲ್ಲಿ, ಯಾವ ರಾಜ್ಯದಲ್ಲಿದೆ? ಅದು ತಮಿಳ್ನಾಡು. ಅಲ್ವಾ, ಮಧುರೈ ಅಂದ ತಕ್ಷಣ ಗೊತ್ತಾಗುತ್ತೆ ತಮಿಳ್ನಾಡು ಅಂತ. ಈ ದೇವಸ್ಥಾನಕ್ಕಿರೋ ಮತ್ತೊಂದು ಹೆಸರು ಗೊತ್ತಾ ನಿಮ್ಗೆ? ಯಾವ್ದಕ್ಕೆ? ಈ ದೇವಸ್ಥಾನ, ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕಿರುವ ಮತ್ತೊಂದು ಹೆಸರು ಗೊತ್ತಾ? ಅದು ಮತ್ತೊಂದು ಹೆಸರು ಅನ್ನೋಕ್ಕಿಂತ ಆಕ್ಚುವಲ್ ಹೆಸರು, ಮೂಲ ಹೆಸರು ಅದು. ಇದು ಮಧುರೈಯಲ್ಲಿರೋ ಕಾರಣಕ್ಕೆ ಮಧುರೈ ಮೀನಾಕ್ಷಿ ಅಂತ ಆಗಿದೆ. ಅದರ ಮೂಲ ಹೆಸರು ಏನು ಅಂತ ಗೊತ್ತಾ? ಪೊನ್ನಂಬಲಲ್ಲ. ಇಲ್ಲ, ಅದು ಗೊತ್ತಿಲ್ಲ ಮೇಡಮ್. ಈಗ ಕೇಳಿರ್ಬೋದು. ಆಯ್ತು, ನೋಡೋಣ. ಮುಂದಿನ ಕಾಲರ್ಗೆ ಅವಕಾಶವನ್ನ ಕೊಡ್ತೀನಿ. ಧನ್ಯವಾದ. ನಮಸ್ಕಾರ, ಯಾರಿದು? ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ ಹೆಸರು? ಹಲೋ. ಹಲೋ, ಯಾರಿದು? ಬೋಚಿಯಲ್ಲಿಂದ ಭೈರವಿ. ಭೈರವಿ, ಯಾವ ಕ್ಲಾಸ್ ಭೈರವಿ? ನಾನು ಒಂದು ಪ್ರಶ್ನೆಯನ್ನ ಕೇಳಿದ್ದೆ ಹಿಂದಿನ ಕಾಲರ್ಗೆ. ಮಧುರೈ ಮೀನಾಕ್ಷಿ ದೇವಸ್ಥಾನ ಕೇಳಿದ್ಯಪ್ಪ ನೀನು? ಚೆನ್ನೈಲಿದೆ ಇದು, ಕೇಳಿದ್ಯಾ? ಕೇಳಿದ್ಯಾ? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದ್ ನೀನು? ಹಲೋ, ನಿಮ್ಮ ಊರ್ ಯಾವ್ದಪ್ಪ? ಎಲ್ಲಿಂದ ಕರೆ ಮಾಡ್ತಾ ಇದೀಯಾ? ಬೋಚಿಹಳ್ಳಿಯಿಂದ. ಬೋಚಿಹಳ್ಳಿ ಯಾವ ತಾಲೂಕ್ ಬರುತ್ತೆ? ತುಮಕೂರು. ಆಯ್ತು, ತುಮಕೂರಲ್ಲಿರುವಂತ ಪ್ರಸಿದ್ಧ ಮೂರು ಪುಣ್ಯಕ್ಷೇತ್ರಗಳ ಹೆಸರು ಹೇಳ್ತೀಯಾ? ಹೇಳು. ಚಂಚನಗಿರಿ. ಚಂಚನಗಿರಿ. ಶಿವಗಂಗೆ. ಶಿವಗಂಗೆ, ಸರಿ. ಗಡಿಯೂರು ಸಿದ್ಧಲಿಂಗೇಶ್ವರ. ಸೂಪರ್, ಸರಿಯಾಗಿ ಮೂರು ಕ್ಷೇತ್ರಗಳನ್ನ ಹೇಳಿದ್ಯಾ, ಕಂಗ್ರಾಟ್ಸ್ ನಿಂಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ, ಯಾರಿದು? ಹಲೋ, ಕಡೂರು ತಾಲೂಕುಲಿಗೆರೆಯಿಂದ ಮನ್ವಿತಾ, ಫೋರ್ತ್ ಸ್ಟ್ಯಾಂಡರ್ಡ್. ಮನ್ವಿತಾ, ನಿನ್ನೇನು ಲೈನ್ ಸಿಕ್ಕಿತ್ತು, ಇವತ್ತು ಲೈನ್ ಸಿಕ್ತಾ ನಿಂಗೆ? ಸಿಕ್ಕಿತಾ? ಆಯ್ತು, ಸರಿ, ಓಕೆ. ನಿಂಗೆ ಏನ್ ಪ್ರಶ್ನೆ ಕೇಳಲಿ? ಒಂದು ಸಿಂಪಲ್ ಸುಲಭದ ಪ್ರಶ್ನೆ ಕೇಳ್ತೀನಿ ನೋಡು. ಕುಕ್ಕೆ ಸುಬ್ರಹ್ಮಣ್ಯ ಗೊತ್ತಾ ನಿಂಗೆ? ಅಲ್ಲಿ ಯಾವ ದೇವರು ವಿರಾಜಮಾನನಾಗಿದ್ದಾನೆ, ಯಾವ ದೇವರನ್ನ ಅಲ್ಲಿ ಪೂಜಿಸ್ತಾರೆ, ಆ ದೇವಸ್ಥಾನದೊಳಗಡೆ ಯಾವ ದೇವ ಇದ್ದಾನೆ? ಕಾಟಿ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಳಗಡೆ ಪೂಜಿಸಲ್ಪಡುವಂತಹ ದೇವರು ಯಾರು? ಕುಕ್ಕೆ ಸುಬ್ರಹ್ಮಣ್ಯ ಸುಳ್ಯದ ಹತ್ರ ಬರುತ್ತೆ, ದಕ್ಷಿಣ ಕನ್ನಡ ಜಿಲ್ಲೆ. ಅದರ ಅಲ್ಲಿ ಪೂಜಿಸಲ್ಪಡುವ ದೇವರು ಯಾರು? ಗೊತ್ತಾಗ್ತಿಲ್ವಾ? ಸರಿ, ಇಲ್ಲಿ ಈಗ ನೋಡು, ಈಗ ಷಷ್ಠಿ ಹಬ್ಬ ಬರ್ತಾ ಇದೆ, ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಹೆಸರಲ್ಲೇ ಇದೆ. ಸುಬ್ರಹ್ಮಣ್ಯ ಅಂದ್ರೆ ಷಣ್ಮುಖ ಮುರುಗನನ್ನ ಅಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸ್ತಾ ಇದ್ದಾರೆ. ಬೇರೆ ಪ್ರಶ್ನೆ ಇನ್ನೊಬ್ರಿಗೆ ಕೇಳ್ತೀನಿ ಆಯ್ತಾ, ನೀನ್ ಮತ್ತೆ ನಾಳೆ ಕಾಲ್ ಮಾಡು. ಹಾ ಸರಿ. ನಮಸ್ಕಾರ, ಯಾರಿದೆ? ಹಲೋ, ನಮಸ್ತೆ ಮೇಡಮ್. ನಿಮ್ ಹೆಸರು? The person you are speaking with. ಹಲೋ, ನಮಸ್ಕಾರ, ಯಾರಿದು? ಹಲೋ, ನಮಸ್ತೆ. ನಮಸ್ತೆ, ಯಾರಿದು? ಸವಿತಾ ಜಗದೀಶ್ ಅಂತ ಮೇಡಮ್. ಎಲ್ಲಿಂದ? ಅರಸೀಕೆರೆ. ಸವಿತಾ ಅವ್ರಿಗೆ ನಾನು ಆಗ್ಲೇ ಒಬ್ರಿಗೆ ಪ್ರಶ್ನೆ ಕೇಳಿದೆ, ಅದೇ ಪ್ರಶ್ನೆಯನ್ನ ಮುಂದುವರಿಸ್ತೀನಿ. ಕವಿತಾ ಅವರ, ಮಧುರೈ ಮೀನಾಕ್ಷಿ ದೇವಸ್ಥಾನದ ಮತ್ತೊಂದು ಹೆಸರೇನು? ಅಂದ್ರೆ ಆಕ್ಚುವಲ್ ಹೆಸರು, ಮೂಲ ಹೆಸರೇನು? ಮೂಲ ಹೆಸರು ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ಸರಿ, ಅದರ ಮೂಲ ಹೆಸರು ಅರುಳ್ಮಿಗು ಮೀನಾಕ್ಷಿ ಸುಂದರೇಶ್ವರನ್ ದೇವಸ್ಥಾನ ಅಂತ. ಮೀನಾಕ್ಷಿ ಅಂದ್ರೆ ಪಾರ್ವತಿ, ಸುಂದರೇಶ್ವರನ್ ಅಂದ್ರೆ ಶಿವ, ಇವರಿಬ್ಬರಿಗಾಗಿ ಸಮರ್ಪಿತವಾಗಿರುವಂತಹ ದೇವಸ್ಥಾನ ಇದು. ಇದು ವೈಗೈ ನದಿ ಅನ್ನೋ ನದಿಯ ದಂಡೆಯ ಮೇಲೆ ನಿರ್ಮಿಸಲಾಗಿದೆ. ಕುಲಶೇಖರ ಪಾಂಡ್ಯ ಅನ್ನೋ ರಾಜ್ಯ ಈ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣನಾಗಿದ್ದಾನೆ. ಸರಿನಾ? ಕರೆ ಮಾಡ್ತಾ ಇರಿ. ಹೀಗೆ ಕೇಳಿದ್ರೆ ಈಗ ಎರಡು ಜಾಹೀರಾತು, ನಂತರ ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟ್ರಸ್ಟ್ ಹೇಮಾವತಿ ನಗರ ಹಾಸನ ವತಿಯಿಂದ ಸುಬ್ರಹ್ಮಣ್ಯ ಷಷ್ಠಿ ಅಂಗವಾಗಿ ನವೆಂಬರ್ 28ರ ಸೋಮವಾರ ಉತ್ಸವ ಮೂರ್ತಿಗಳ ಮೆರವಣಿಗೆ, 29ರ ಮಂಗಳವಾರ ಬೆಳಗ್ಗೆ 4 ಗಂಟೆಗೆ ಸ್ವಾಮಿಯವರಿಗೆ ಮಹಾಭಿಷೇಕ ಪರಮಾನ್ನಾಭಿಷೇಕ, 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಂಕಲ್ಪ ಪೂಜೆ, ಬೆಳಗ್ಗೆ 10 ಗಂಟೆಯಿಂದ ಮಹಾಮಂಗಳಾರತಿ, ನಂತರ ತೀರ್ಥಪ್ರಸಾದ ವಿನಿಯೋಗ ಏರ್ಪಡಿಸಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಕೋರಿದೆ. ಗರ್ಭಿಣಿಯರೇ, ನಿಮಗೊಂದು ಸಿಹಿ ಸುದ್ದಿ. ಪ್ರತಿ ತಿಂಗಳು 9ನೇ ತಾರೀಕಿನಂದು ನಡೆಯುತ್ತಿದೆ ಪ್ರಧಾನಮಂತ್ರಿಗಳ ಸುರಕ್ಷಿತ ಮಾತೃತ್ವ ಅಭಿಯಾನ. ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ತಪಾಸಣೆ ಮತ್ತು ಚಿಕಿತ್ಸೆ. ತೂಕ ಕಡಿಮೆ ಇರುವ ಮಗು ಜನಿಸಿದಲ್ಲಿ ಕಾಂಗರು ಮದರ್ ಕೇರ್ ಮೂಲಕ ಮಗುವನ್ನು ಕಾಪಾಡಬಹುದು. ಇದರಿಂದ ಮಗುವಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿ ಎದೆ ಹಾಲು ಕುಡಿಸುವಲ್ಲಿ ತಾಯಿ ಯಶಸ್ವಿಯಾಗುತ್ತಾಳೆ. ಕಾಂಗರು ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕೇಳಿದ್ರೆ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲರ್ ಯಾರು? ನಿಮ್ ಹೆಸರು ಹೇಳಿ. ಹಲೋ, ಯಾರಿದು? ಫೋನಿಂದ ದಯವಿಟ್ಟು ದೂರ ಬನ್ನಿ. ನಿಮ್ ಹೆಸರು? ನಮಸ್ಕಾರ, ಯಾರಿದು? ನಮಸ್ತೆ ಮೇಡಮ್ ಅವರೇ. ನಮಸ್ಕಾರ, ನಿಮ್ ಹೆಸರು? ನಾನು ಅಗಸರಳ್ಳಿಯಿಂದ ನೇತ್ರ. ನೇತ್ರ ಅವರ? ಓಕೆ. ನೇತ್ರ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ, ಇದು ಈ ದೇವಸ್ಥಾನ ಯಾವ ನದಿಯ ದಂಡೆ ಮೇಲೆ ಇದೆ? ತುಂಗಾ? ತಪ್ಪು. ಸುಬ್ರಹ್ಮಣ್ಯ ನದಿ ಇದು ಕುಮಾರಧಾರ ನದಿ. ಕರೆಕ್ಟ್, ಸರಿಯಾದ ಉತ್ತರ. ಕುಮಾರಧಾರ ನದಿ ದಂಡೆಯಲ್ಲಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕಿನಲ್ಲಿ ಇದೆ. ಸರಿಯಾದ ಉತ್ತರ, ಕಂಗ್ರಾಚ್ಯುಲೇಷನ್ಸ್ ನಿಮಗೆ. ನಮಸ್ಕಾರ, ಯಾರಿದು? ನಮಸ್ಕಾರ, ಯಾರಿದು? ದಯವಿಟ್ಟು ಫೋನಿಂದ ದೂರ ಬನ್ನಿ, ಎಕೋ ಬರ್ತಾ ಇದೆ. ನಮಸ್ಕಾರ, ಫೋನಿಂದ ದೂರ ಬನ್ನಿ ದಯವಿಟ್ಟು. ಹಾ, ನಮಸ್ತೆ. ನಿಮ್ ಹೆಸರು? ನಿಮ್ ಹೆಸರು? ಅಭಿಷೇಕ್ ಅಂತ ಹೇಳಿ, ಮುಡುಗೆರೆ ತಾಲೂಕು ಗೋಣಿಬೀಡಿಂದ. ಹಂಗಾದ್ರೆ ನಿಮಗೆ ನೋಡಿ, ಸುಲಭವಾದ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಸಾಕಷ್ಟು ಕ್ಷೇತ್ರಗಳು ಚಿಕ್ಕಮಗಳೂರು ಜಿಲ್ಲೆನಲ್ಲಿದೆ. ಸಾಕಷ್ಟು ಪುಣ್ಯಕ್ಷೇತ್ರಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಈಗ ಅದನ್ನೇ ಒಂದ್ ಪ್ರಶ್ನೆಯನ್ನ ಕೇಳ್ತೀನಿ. ಹೊರನಾಡು ಶ್ರೀಕ್ಷೇತ್ರ ಹೊರನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇದೆ ಅಲ್ವಾ? ಯಾವ ದೇವಿ, ಐ ಮೀನ್ ಯಾವ ದೇವರನ್ನ ಇಲ್ಲಿ ಪೂಜಿಸಲಾಗುತ್ತೆ? ಅನ್ನಪೂರ್ಣೇಶ್ವರಿ. ಹೌದಲ್ವಾ? ಈಗ ಇದು ಯಾವ ನದಿಯ ದಂಡೆ ಮೇಲಿದೆ? ಹೇಮಾವತಿ. ಇದು ಭದ್ರಾ ನದಿ ದಂಡೆ ಮೇಲಿದೆ. ಈ ತಾಯಿ ಅನ್ನಪೂರ್ಣೇಶ್ವರಿಯನ್ನ ಅಲ್ಲಿ ಪ್ರತಿಷ್ಠಾಪಿಸಿದವರು ಯಾರು ಅಂತ ಏನಾದ್ರೂ ಐಡಿಯಾ ಇದೆಯಾ? ಅಗಸ್ತ್ಯ ಮಹರ್ಷಿಗಳು ಶತಮಾನಗಳ ಹಿಂದೆ ಆ ದೇವಿಯನ್ನ ಅಲ್ಲಿ ಪ್ರತಿಷ್ಠಾಪಿಸಿದ್ರು ಅಂತ ಹೇಳಲಾಗುತ್ತೆ. ಓಕೆನಾ? ಸೊ ಕರೆ ಮಾಡಿದ್ಕಾಗಿ ಧನ್ಯವಾದ. ನೀವೇ ಕಾರ್ಯಕ್ರಮದ ಕೊನೆ ಕಾಲರ್ ಇವತ್ತು, ಹೀಗೆ ಕರೆ ಮಾಡ್ತಾ ಇರಿ ಅಂತ ಹೇಳಿ. ಕೇಳಿದ್ರೆ ಇಷ್ಟು ಹೊತ್ತು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪುಣ್ಯಕ್ಷೇತ್ರಗಳ ವಿಷಯವನ್ನ ಇಟ್ಕೊಂಡು ಪ್ರಶ್ನೆಗಳನ್ನ, ಸುಲಭವಾದ ಪ್ರಶ್ನೆಗಳನ್ನ ಕೇಳಿದ್ವಿ. ಕೇಳುಗರು ಸಾಕಷ್ಟು ಕರೆ ಮಾಡಿ ಸರಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಉತ್ಸಾಹ ಹೀಗೆ ಮುಂದುವರಿತಾ ಇರಲಿ, ಪ್ರತಿದಿನ ನಿಮ್ಮ ಕಾಲ್ಸ್ ಹೀಗೆ ಬರ್ತಾ ಇರಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂತಹ, ಕಾರ್ಯಕ್ರಮವನ್ನ ಕೇಳಿದಂತಹ ಎಲ್ಲಾ ಕೇಳುಗರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಾನು ಸ್ಫೂರ್ತಿ. ಕೇಳುಗರಿ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳೋಣ. ಇನ್ನು 6:10 ಗಾನಾಂತರಂಗ, 6:51 ಕಿಸಾನ್ ವಾಣಿ ಕೃಷಿರಂಗ, ರಾಷ್ಟೀಯ ಹಾಲಿನ ದಿನದ ಸಂದರ್ಭದಲ್ಲಿ ಹಾಲಿನ ಮಹತ್ವ ಕುರಿತು ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ದೇವರಾಜ್ ನಾಯ್ಕ ಹಾಗೂ ಸಹ ಪ್ರಾಧ್ಯಾಪಕರಾದ ನಾಗಪ್ಪ ಕರಬಸನವರ್ ಅವರೊಂದಿಗೆ ಸಂವಾದ. 7:21 ಚಿತ್ರಗೀತೆಗಳು, 8:00 ಬೆಂಗಳೂರು ಕೇಂದ್ರದಿಂದ ಯುವವಾಣಿ, ರಾಯಚೂರಿನ ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ, ಶಕುಂತಲಾಬಾಯಿ ರಾಮಚಂದ್ರ ಕಸಬ್ ಶಿಕ್ಷಣ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 8:30 ಹಾಗೂ 9:15 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳ ಪ್ರಸಾರ, 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎ ಅನಂತ ಪದ್ಮನಾಭನ್ ಅವರಿಂದ ವೀಣಾವಾದನ. ಕೇಳುಗರೆ, ನಾಳಿನ ಪ್ರಸಾರದಲ್ಲಿ 6:10 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ನರೇಂದ್ರ ರೈ ಅವರಿಂದ. 6:15 ಸ್ತುತಿ ಮಲ್ಲಿಕ, 6:40 ರೈತರಿಗೆ ಸಲಹೆ, 6:50 ಭಾವಗೀತೆ. ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 7:15 ಕಲ್ಬುರ್ಗಿಯ ವಿಕಾಸ್ ಅಕಾಡೆಮಿ ಅಕಾಡೆಮಿಯ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸಂಘ, ಪ್ರಸ್ತುತಿ ಡಾ ಕಿರಣ್ ಸೂರ್ಯ. 7:50 ನಮ್ಮ ನಿಲಯದಿಂದ ಸವಿಗಾನ, 8:30 ಚಿಣ್ಣರ ಚಿಲಿಪಿಲಿ ನೇರ ಫೋನಿನ್ ಕಾರ್ಯಕ್ರಮ, ಪ್ರಸ್ತುತಿ ಡಿ ಸುಜಲಾದೇವಿ. 9:00 ಬೆಂಗಳೂರು ಕೇಂದ್ರದಿಂದ ವಿಶೇಷ ಕಾರ್ಯಕ್ರಮ ಸರಣಿ ಕನ್ನಡ ಕಜ್ಜಾಯ. 9:05 ಹೇಮಕೂಟ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಮೂಡಿಬರಲಿರುವ ವಿಷಯ, 6 3 ಮಧ್ಯಮ ವರ್ಗದ ಬದುಕು. 10:30 ಫೂಲ್ವಾರಿ, 11:00 ದೆಹಲಿ.